ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಕೇಳೋಣ ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಎಂಜಿ ಕಳಸಪ್ಪನವರ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಯಕನಹಟ್ಟಿಯ ರೈತ ಸಂಪರ್ಕ ಕೇಂದ್ರದ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ, ಅಂದರೆ ಇಲ್ಲಿ ಇರುವಂಥ ರೈತ ಸಂಪರ್ಕ ಕೇಂದ್ರ ನಮ್ಮ ರೈತರಿಗೆ ಯಾವ ರೀತಿಯ ಒಂದು ಸೇವೆ ಮಾಡ್ತಾ ಇದೆ, ಯಾವ ಸಂದರ್ಭದಲ್ಲಿ ಏನೇನು ಒಂದು ಅವರಿಗೆ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ, ಮತ್ತು ರೈತರಿಗೂ ಮತ್ತು ಕೃಷಿ ಇಲಾಖೆಗೂ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದೆ, ಇದ್ರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಂ ಜಿ ಕಳಸಪ್ಪನವರವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇವತ್ತು ತಾವು ನಿಮ್ಮ ಒಂದು ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಅಂದರೆ ಈ ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ರೈತರಿಗೆ ಏನೇನು ಒಂದು ಅನುಕೂಲಗಳನ್ನು ಒದಗಿಸ್ಕೊಡುತ್ತೆ, ಮತ್ತು ರೈತರು ತಮಗೆ ಏನಾದರೂ ಮಾಹಿತಿ ಬೇಕಾದಾಗ ಅವರು ಬಂದು ಹೇಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ತಿಳಿಸಿ ಸರ್. ಸರ್, ಈಗ ನಾವು ಮುಂಗಾರಿ ಹಂಗಾಮಿನಲ್ಲಿ ಶೇಂಗಾ ಬೀಜಗಳನ್ನು ವಿತರಣೆ ಮಾಡ್ತೇವೆ. ಆಗ ರೈತ ಬಾಂಧವರು FID ಮುಖಾಂತರ ವಿತರಣೆ ಮಾಡ್ತೇವೆ. ಅವರಿಗೆ ಸುಮಾರು 5 ಚೀಲಗಳನ್ನು, ಒಬ್ಬ ಖಾತೆದಾರರಿಗೆ 5 ಚೀಲ ಶೇಂಗಾ ಬೀಜ ಕೊಡ್ತೇವೆ. ಸುಮಾರು 18,000 ಹೆಕ್ಟರ್ ಬೀಜಗಳನ್ನು ಮುಂಗಾರಿ ಹಂಗಾಮಲ್ಲಿ ಶೇಂಗಾಕಾಯಿ ಬೀಜಗಳನ್ನು ಒಬ್ಬರಿಗೆ 5 ಚೀಲಗಳ ಮುಖಾಂತರ FID ತಂದು ಅವರು ರೈತರು ರೈತ ಸಂಪರ್ಕ ಕೇಂದ್ರ ನಾಯಕನಹಟ್ಟಿಗೆ ಬಂದು ರೈತರ ವಂತಿಕೆಯ ತುಂಬಿ ಗೌರ್ಮೆಂಟ್ ಷೇರು ಸರ್ಕಾರದ ಸಹಾಯಧನವನ್ನು ಕಂಪನಿಗಳಿಗೆ ಜಮಾ ಆಗುತ್ತದೆ. ಮುಂದೆ ರೈತರ ವಂತಿಕೆಯ ಹಣವನ್ನು ನಾಯಕನಹಟ್ಟಿ RSK ಅಕೌಂಟ್ನಲ್ಲಿ, ಕೆನರಾ ಬ್ಯಾಂಕ್ ಅಕೌಂಟ್ನಲ್ಲಿ ನಾವು ರೈತರ ವಂತಿಕೆಯನ್ನು ದಿನ ದಿನ ಮಾರಾಟ ಮಾಡಿದ್ದನ್ನು ಶೇಂಗಾ ಬೀಜ, ಮುಂಗಾರಿ ಗೋವಿನ ಜೋಳ ಮತ್ತು ರಾಗಿ ಈ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡಿ ಆ ಬಂದಂತಹ ರೈತರ ವಂತಿಕೆ ಬೀಜದ ಹಣವನ್ನು ಬ್ಯಾಂಕಿಗೆ ಕಟ್ಟಿ ತದನಂತರ ಮಾರಾಟವಾದ ಬೀಜವನ್ನು ಸುಮಾರು 18,000 ಹೆಕ್ಟರ್ ಶೇಂಗಾ ಬೀಜ ವಿತರಣೆ ಮಾಡುತ್ತೇವೆ. ಮತ್ತು ರಾಗಿ ಜೋಳ ಗೋವಿನ ಜೋಳ ಬೀಜಗಳನ್ನು ಮಾರಾಟ ಮಾಡಿ ಆ ಬಂದ ಹಣವನ್ನು ಆ ಕಂಪನಿಗೆ ನೇರವಾಗಿ ಚೆಕ್ಗಳ ಮುಖಾಂತರ ಅವರಿಗೆ ಸಂದಾಯ ಮಾಡುತ್ತೇವೆ. ಈಗ ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದ ಒಂದು ವ್ಯಾಪ್ತಿ ಎಷ್ಟಿದೆ, ಅಂದರೆ ನಿಮಗೆ ಎಷ್ಟು ಹಳ್ಳಿಗಳು ಬರ್ತವೆ, ಆಮೇಲೆ ಇಲ್ಲಿ ಒಂದು ಸಾಗುವಳಿ ಭೂಮಿ ಎಷ್ಟಿದೆ, ಯಾವ್ಯಾವ ಒಂದು ಬೆಳೆಗಳನ್ನು ಇಲ್ಲಿ ಬೆಳೀತಾರೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್, ಇಲ್ಲಿ ನಾಯಕನಹಟ್ಟಿ ಹೋಬಳಿಗೆ 9 ಗ್ರಾಮ ಪಂಚಾಯತಿಗಳು ಬರ್ತವೆ, 46 ಹಳ್ಳಿಗಳು ಬರ್ತವೆ. ಒಟ್ಟು ಭೌಗೋಳಿಕ ಕ್ಷೇತ್ರ 39,745 ಹೆಕ್ಟರು. ಒಟ್ಟು ಸಾಗುವಳಿ ಕ್ಷೇತ್ರ 25,593 60.67 ಹೆಕ್ಟರ್ ಬಿತ್ತನೆ ಕ್ಷೇತ್ರ ಇದೆ. ಇಲ್ಲಿ ಶೇಂಗಾ 4,030 ಹೆಕ್ಟರ್ ಶೇಂಗಾ ಬಿತ್ತನೆ ಬೀಜ ಆಗ್ತದೆ. ಮತ್ತು ಹೈಬ್ರಿಡ್ ಜೋಳ 710 ಹೆಕ್ಟರು, ತೊಗರಿ 715 ಹೆಕ್ಟರ್, ಮತ್ತು ಹೈಬ್ರಿಡ್ ಗೋವಿನ ಜೋಳ 171 ಹೆಕ್ಟರ್ ಹೈಬ್ರಿಡ್ ಗೋವಿನ ಜೋಳ, ಭತ್ತ 125 ಹೆಕ್ಟರ್. ಒಟ್ಟು ಇಷ್ಟು ಬಿತ್ತನೆ ಆಗ್ತದೆ, ಒಟ್ಟು ಬಿತ್ತನೆ ಕ್ಷೇತ್ರ ಇದಾಗ್ತದೆ. ಮತ್ತು ಈಗ ರೈತರಿಗೆ ಇಲ್ಲಿ ಬಂದಂಥ ಮಾಹಿತಿ, ಬೀಜ ಮತ್ತು ಗೊಬ್ಬರ ಮತ್ತು ಸರ್ಕಾರಿ ಗೊಬ್ಬರ ಏನಿದೆಲ್ಲ, ಫರ್ಟಿಲೈಸರ್, ಸಾರ್ವಜನಿಕ ರಂಜಕ ಇವೇನು ಅದಾವಲ್ಲ ಅವನ್ನೆಲ್ಲ ಇಲ್ಲಿ ನಮ್ಮಲ್ಲಿ ಏನು ಸಿಗೋದಿಲ್ಲ ಅವ್ರು ರೈತ ಸಂಪರ್ಕ ಕೇಂದ್ರದಲ್ಲಿ. ಗೊಬ್ಬರ ಅಂಗಡಿಯನ್ನು ಇಟ್ಟಿರ್ತಾರಲ್ಲ ಅವ್ರ ಕಡೆಯನ್ನು ತೊಗೋಬೋದು ರೀ. ಈಗ ಮುಂದೆ ನಮ್ಮಲ್ಲಿ ಸಾವಯವ ಗೊಬ್ಬರ ಅಂತ ಬರ್ತದೆ ರೀ, ಜಿಂಕು, ಬೋರ್ಯಾಕ್ಸು, ಬೋರಾನು ಮತ್ತು ಬೇವಿನ ಎಣ್ಣೆ, ಟಾನಿಕ್ ಔಷಧ ಇವೆಲ್ಲ ನಾವು ಸಬ್ಸಿಡಿಯಲ್ಲಿ 50% ರಿಯಾಯಿತಿ ದರದಲ್ಲಿ ಕೊಡ್ತೇವೆ ರೀ. ಹೈಬ್ರಿಡ್ ಗೋವಿನ ಜೋಳಕ್ಕೆ ಕೀಟದ ಬಾಧೆ ಬಂದಾಗ ಅದಕ್ಕೆ ಔಷಧ ಕೊಡ್ತೇವೆ. ಶೇಂಗಾಕ್ಕೆ ಮೊನೊಕ್ರೋಟೋಫಾಸ್ ಅಂತೇಳಿ ಸುಳಿ ಪೂಚಿ ಮತ್ತು ಇವೆಲ್ಲ ರೋಗ ಬಂದಾಗ ಅದಕ್ಕೆ ರೈತರು ಬಂದು ಮಾಹಿತಿ ಕೇಳ್ತಾರೆ. ಅವರಿಗೆ ನಮ್ಮಲ್ಲಿ ಮೊನೊಕ್ರೋಟೋಫಾಸ್ ಶೇಂಗಾ ಬೀಜ ಔಷಧಿ ಕೊಡ್ತೇವೆ ಶೇಂಗಾ ಬೆಳೆಗೆ. ಮತ್ತು ಇತ್ತಿತ್ತಲಾಗಿ ಹೈಬ್ರಿಡ್ ಗೋವಿನ ಜೋಳಕ್ಕೆ ಕಾಂಡ ಕೊರಕದ ಬಾಧೆ ಬಂದಾಗ ಇಮಾಮೋ ಬೆಂಚೇಟ್ ಅಂತೇಳಿ ಅದನ್ನು ಕೊಡ್ತಾ ಇದ್ದೇವೆ, ರಿಯಾಯಿತಿ ದರದಲ್ಲಿ ಕೊಡ್ತೇವೆ. ಮತ್ತು ನಮ್ಮಲ್ಲಿ ಚಾರ್ಜರ್ ಪಂಪ್ ಅಂತ ಬರ್ತಾವೆ ರೈತರಿಗೆ, ಅವು 2,400 ರೂಪಾಯ್ದಂಗೆ ರೈತರ ವಂತಿಕೆ 2,400 2,000 ರೂಪಾಯಿ ಗೌರ್ಮೆಂಟ್ ಶೇರ್ ಕೊಡ್ತೇವೆ ರೀ. ಮುಂದೆ ಈಗ ಔಷಧಗಳ ಮತ್ತು ಬೇವಿನ ಎಣ್ಣೆ, ಟಾನಿಕು, ಮೊನೊಕ್ರೋಟೋಫಾಸು ಮತ್ತು ಇಮಾಮೋ ಬೆಂಚೇಟು, ಚಾರ್ಜರ್ ಪಂಪು ಮತ್ತು ಇವನ್ನೆಲ್ಲ ಕೊಡ್ತೇವೆ ರೀ. ಹಿಂಗಾರಿ ಹಂಗಾಮಿನಲ್ಲಿ ಬೆಂಗಲ್ ಗ್ರಾಮ್ ಮತ್ತು ಹಿಂಗಾರಿ ಜವಾರ ಬೀಜಗಳನ್ನು ವಿತರಣೆ ಮಾಡ್ತೇವೆ. ಅದಕ್ಕೆ ಬೇಕಾದಂಥ ಔಷಧಗಳನ್ನು ಕ್ಲೋರೋಪೆರಿಪಾಸು, ಇದು ಇಮಾಮ್ ಬೆಂಚೇಟು ಅವನ್ನು ಕೊಡ್ತಾ ಇದ್ದೇವೆ. ಮತ್ತು ಈಗ ಇತ್ತಿತ್ತಲಾಗೆ ಸೂಕ್ಷ್ಮ ಮತ್ತು ಹನಿ ನೀರಾವರಿ ಒಳಗೆ ಈಗಾಗಲೇ ನಾವು ಎಸ್ ಸಿ ಎಸ್ ಟಿ ಜನರಲ್ 100, ಎಸ್ ಸಿ 100, ಎಸ್ ಟಿ 100 ಸ್ಪ್ರಿಂಕ್ಲರ್ ಸಟ್ಟೆಗಳನ್ನು ಈ ಎಫ್ ಐ ಡಿ ಮುಖಾಂತರ ರೈತರಿಗೆ ವಿತರಣೆ ಮಾಡಿದ್ದೇವೆ. ಈಗಾಗಲೇ ಮತ್ತು 750 ಎಸ್ ಟಿ ಅರ್ಜಿ ಬಂದಿದ್ದಾವೆ, ಎಸ್ ಸಿ 80, ಜನರಲ್ 180 ಇಷ್ಟು ಅರ್ಜಿಗಳು ಬಂದವೆ. ಆರ್ ಟಿ ಜಿ ಎಸ್ ಮಾಡಬೇಕಂದ್ರೆ ಸರ್ಕಾರದ ಸಹಾಯಧನ ಬಂದಿರೋದ ಇಲ್ಲದ ಕಾರಣ ರೈತರು ಈ ಸ್ಪ್ರಿಂಕ್ಲರ್ ಸಟ್ ಅರ್ಜಿ ತೊಗೋಬೇಕಾದ್ರೆ ಅವರು ಒಂದೆದ್ದು ಅರ್ಜಿ ಫಾರ್ಮು, ಆರ್ ಟಿ ಸಿ ಪಹಣಿ ಉತ್ತಾರ, ಕೊಳವೆ ಬಾವಿ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, 2 ಫೋಟೋ ಆರ್ ಟಿ ಜಿ ಎಸ್ ಮಾಡಿ ತಂದು ಕೊಟ್ಟಿದ ನಂತರ ಅವರಿಗೆ ಸರ್ಕಾರ ಸಹಾಯಧನ ಬಂದು ತಂದ ತಕ್ಷಣ ಸ್ಪ್ರಿಂಕ್ಲರ್ ಸಟ್ಟು ಒಂದು ಸಟ್ಗೆ ಅಂದರೆ 30 ಪೀಸ್ ಪೈಪು 5 ನಾಜಲ್ ಕೊಡ್ತೇವೆ ಸ್ಪ್ರಿಂಕ್ಲರ್ ಸಟ್ಟು. ಒಟ್ಟು ರೈತರ ಸಹಾಯಧನ 2,070 ರೂಪಾಯಿ ತುಂಬಿದರೆ 2.75 MM ಕೊಡ್ತೇವೆ. 18,632 ರೂಪಾಯಿ ಸಬ್ಸಿಡಿ 90%, 18,632 ರೂಪಾಯಿ ಗೌರ್ಮೆಂಟ್ ಶೇರು, 2,070 ರೂಪಾಯಿ ತುಂಬಿದರೆ 75 MM ಒಂದು ಸಟ್ ಸ್ಪ್ರಿಂಕ್ಲರ್ ಸಟ್ ಕೊಡ್ತೇವೆ. 2 inch ಆದರೆ 1,932 ರೂಪಾಯಿ ಫಾರ್ಮರ್ ಶೇರು. ಈ ರೀತಿ ರೈತರಿಗೆ ಸಹಾಯಧನ ಮತ್ತು ಎಸ್ ಸಿ ಎಸ್ ಟಿ ಜನರಲ್ ಆಲ್ ಕ್ಯಾಟಗರೀಸ್ ಎಲ್ಲರಿಗೂ ಸ್ಪ್ರಿಂಕ್ಲರ್ ಸಟ್ಗಳ 90% ವಿತರಣೆ ಮಾಡ್ತಾ ಇದ್ದೇವೆ. ಮೊದಲೇ ಏನಾಗಿತ್ತು, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಷ್ಟೇ ಇತ್ತು, ಈಗಾಗಲೇ ಹನಿ ನೀರಾವರಿಗೆ ಮಾತ್ರ 90% ಬೇಕಂತಂದರೆ ಅವರಿಗೆ 5 ಎಕರೆ ಒಳಗಿದ್ದವರಿಗೆ ಹನಿ ನೀರಾವರಿ. ಆದರೆ ನಮ್ಮಲ್ಲಿ ಕಬ್ಬಿನ ಏರಿಯಾ ಇರುವುದರಿಲ್ಲ, ಕಬ್ಬಿಗೆ ಮಾತ್ರ ನಮ್ಮ ಕೃಷಿ ಇಲಾಖೆಯವರು ಹನಿ ನೀರಾವರಿಗೆ ಸಬ್ಸಿಡಿ ಕೊಡ್ತಾರೆ. ಮತ್ತು ಈಗ ನಾವು ಈಗ ಸ್ಪ್ರಿಂಕ್ಲರ್ಗೆ ಏನಿತ್ತಲ್ಲ, ಸಣ್ಣ ಅತಿ ಸಣ್ಣ ಬಿಗ್ ಫಾರ್ಮ್ ಎನಿ ಫಾರ್ಮರ್ ಇದ್ದರೆ ಅವ್ರಿಗೆ ಒಂದು ಸಟ್ಟು ಒಮ್ಮೆ ತೊಗೊಂಡು ಹೋದರೆ 7 ವರ್ಷ ತೆಗೆದುಕೊಳ್ಳಲಾಗುವುದಿಲ್ಲ ಅಂತೇಳಿ ಎಫ್ ಐ ಡಿ ಮುಖಾಂತರ ರೈತರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಮತ್ತು ಇನ್ನು ಕೃಷಿ ಇಲಾಖೆಯಿಂದ ಇನ್ನೂ ಏನೋ ಮಾಹಿತಿ ಬಂದರೂ, ಈಗ ಬೆಳೆ ಹಾನಿ, ಬೆಳೆ ಸಮೀಕ್ಷೆ ಮತ್ತು ಈ ಮುಂಗಾರಿಯಲ್ಲಿ ಅತಿವೃಷ್ಟಿ ಮಳೆ ಆದದ್ದರಿಂದ ಬೆಳೆ ಸರ್ವೆ ಮಾಡಿ ಅದನ್ನು ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡಿ ಜಮೀನುಗಳಿಗೆ ಭೇಟಿಯಾಗಿ ಅದನ್ನು ಮಾಹಿತಿ ಕೊಟ್ಟು ಫೋಟೋ ಕೊಟ್ಟು ಪರಿಹಾರ ವಿತರಣೆ ಮತ್ತು ಬೆಳೆ ಅಂದಾಜು ಸಮೀಕ್ಷೆ ಅಂತ ಮಾಡ್ತೇವೆ ರೀ. ಆ ಸಿ ಎಸ್ಸು ಅದನ್ನು ಪ್ಲಾಟ್ಗಳನ್ನು 5 ಮೀಟರ್ ಉದ್ದ 5 ಮೀಟರ್ ಅಗಲದೊಳಗೆ ಅನಿವಾರಿ ಮಾಡಿ GP ಮಟ್ಟದಲ್ಲಿ ಶೇಂಗಾ ಬೆಳೆ ಇರುತ್ತದೆ. ಈ ನಾಯಕನಹಟ್ಟಿ ಹೋಬಳಿಯಲ್ಲಿ ನಮಗೆ 4 ಗ್ರಾಮ ಪಂಚಾಯಿತಿಗಳು ಕೊಟ್ಟಿದ್ದರು. 4 ಪಂಚಾಯಿತಿಯಲ್ಲಿ GP ಮಟ್ಟದಲ್ಲಿ ಬೆಳೆ ಅಂದಾಜು ಸಮೀಕ್ಷೆಯನ್ನು ಕೈಗೊಂಡು ಅದಕ್ಕೆ ಇಳುವರಿ ಬಂದ ನಂತರ ಸರ್ಕಾರ ಪರಿಹಾರ ಕೊಡಬೇಕಾದದ್ದು ಅದು ನಿಖರವಾದದ ಮಾಹಿತಿ ಸಿಗ್ತದೆ. ಆದ ಕಾರಣ ಈಗಾಗಲೇ ಕೆಲವು ಮಂದಿಗೆ ಪರಿಹಾರ ಮುಂಗಾರಿ ಹಂಗಾಮಿನಲ್ಲಿ ಜಮಾ ಆಗ್ತಾ ಇದ್ದಾವೆ. ಬೆಳೆ ಮುಂಗಾರಿ ಹಾನಿ ಆದ್ದರಿಂದ ಪರಿಹಾರ ಅದನ್ನು ವಿಲೇಜ್ ಅಕೌಂಟ್ಗಳ ನೇರವಾಗಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಅದನ್ನೆಲ್ಲ ತಗೊಂಡು ಅವರು ಏರಿಯಾ ನೋಡಿ ಕ್ಯಾಸ ಬೆಳೆ ಪರಿಹಾರವನ್ನು ಗ್ರಾಮ ಲೆಕ್ಕಾಧಿಕಾರಿಗಳು ಮುಖಾಂತರ ಅದನ್ನು ಮಾಡ್ತಾರೆ. ಮತ್ತು ಇತ್ತಿತ್ತಲಾಗಿ ನಾವು PM ಕಿಸಾನ್ ಅಂತೇಳಿ ಈಗ ಸುಮಾರು 10ನೇ ಕಂತು ಈ ಸದ್ಯ. ಒಂದು ವರ್ಷದಲ್ಲಿ 3 ಕಂತು 6,000 ರೂಪಾಯಿ, ಪಿ ಎಂ ಕಿಸಾನ್ ಒಮ್ಮೆ ಜಮಾ ಆದರೆ 2,000 ರೂಪಾಯಿ, ಅಂಥವ್ರಿಗೆ ಈಗ 9 ಕಂತುಗಳ ಜಮಾ ಆಗಿದ್ದಾವೆ. ಈಗ 10ನೇ ಕಂತು ಜಮಾ ಮಾಡಬೇಕಂದ್ರೆ 1/1/2022 ಜಮಾ ಆಗಬೇಕಾದ್ರೆ ಇ ಕೆ ವೈ ಸಿ ಅಂತೇಳಿ ಮಾಡ್ತೀವಿ. ಇ ಕೆ ವೈ ಸಿ ಮಾಡಿದರೆ ಅವು ಈಗಾಗಲೇ ಸ್ವಲ್ಪ ಮೈದ ಖಾತೆ ಮತ್ತು 2 ಖಾತೆ 3 ಖಾತೆ ಇದ್ದವ್ರಿಗೆ ಯಾವ ಸರ್ವೆ ನಂಬರು ಅವೆಲ್ಲ ಸರಿಯಾಗಿ ನೋಡಿ ಈ ಕೆ ವೈ ಸಿ ಮಾಡ್ತಾ ಇದ್ದೇವೆ. ಈಗ ಎಲ್ಲ ಸಮತೋಲನ ಖಾತೆ ಹೊಂದಲಿಕ್ಕೆ 4,000 ಫಲಾನುಭವಿಗಳು ಯಾದಿ ಬಂದಿರ್ತವೆ, ಅದರಲ್ಲಿ 80% ಎಲ್ಲ ಮುಗಿದದ. ಇನ್ನು ಈ ಕೆ ವೈ ಸಿ ರೈತರು ಮಾಡಿಸಿದ್ರೆ ಅವ್ರು ನೇರವಾಗಿ ಅವರ ಖಾತೆಗೆ ಜಮಾ ಆಗುತ್ತದೆ ಅಂತ. ಆಯಾ ಕಾಲಕ್ಕೆ ತಕ್ಕಂತೆ ಈಗ ಮುಂಗಾರು ಇರ್ಬೋದು, ಹಿಂಗಾರು ಇರ್ಬೋದು, ಬೇಸಿಗೆ ಇರ್ಬೋದು. ಅಂದರೆ ಈಗ ಮುಂಗಾರಿನಲ್ಲಾದರೆ ಅಂದರೆ ಮಳೆ ಆಶ್ರಿತ ಬೆಳೆಗಳು ಜಾಸ್ತಿ ಇರ್ತವೆ, ಡಿಮ್ಯಾಂಡ್ ಜಾಸ್ತಿ ಇರ್ತವೆ, ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಇಲ್ಲ ಔಷಧ ಇರ್ಬೋದು, ಈ ಥರ ಅವಾಗ ಹೆಚ್ಚಿನ ಒಂದು ಬೇಡಿಕೆ ಇರುತ್ತೆ ನಮ್ಮ ರೈತರಿಂದ. ಅಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಅದನ್ನು ಮೊದಲೇ ಸ್ಟಾಕ್ ಮಾಡಿ ಇಟ್ಕೊಳೋದು, ರೈತರಿಗನ್ನು ಕೊಡೋದು, ಆ ರೀತಿ ಏನಾದರೂ ಬೀಜ ಪಡ್ಕೋಬೇಕು ಅಥವಾ ಗೊಬ್ಬರ ತಗೋಬೇಕು ಅಂತಂದರೆ ಅವರು ಏನು ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ರೈತರು, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇವತ್ತಿನ ದಿವಸ ಸರ್ಕಾರಿ ಗೊಬ್ಬರ ಅಂತಾರಲ್ರಿ, ಡಿ ಎ ಪಿ, ಯೂರಿಯಾ 17-17, All-19 ಇವನ್ನೆಲ್ಲ ಗೊಬ್ಬರ ವಿತರಣೆ ನಾವು ರೈತರ ಸಂಪರ್ಕ ಕೇಂದ್ರ ಮುಖಾಂತರ ಮಾಡೋದಲ್ಲ. ಗೊಬ್ಬರ ವಿತರಕರು ಏನಿರ್ತಾರಲ್ಲ ಅವರಲ್ಲಿ ಸ್ಟಾಕ್ ತರಿಸಿ ಡಿ ಎ ಪಿ, ಯೂರಿಯಾ 19, 20, 20, All-19 ಇವನ್ನೆಲ್ಲ ಈ ಮುಂಗಾರಿ ಹಂಗಾಮಿಗೆ ಏನು ಬೇಕಲ್ಲ, ಎಷ್ಟು ಗೊಬ್ಬರ ದಾಸ್ತಾನು ಬೇಕಲ್ಲ ಅಷ್ಟೆಲ್ಲ ನಾವು ಈ ಸೊಸೈಟಿ ಮುಖಾಂತರ ಮತ್ತು ಈ ನಾಯಕನಟ್ಟಿ ಹೋಬಳಿಯಲ್ಲಿರುವಂಥ ಡೀಲರ್ಗಳ ಮುಖಾಂತರ, ಸೊಸೈಟಿ ಮುಖಾಂತರ ಡಿ ಎ ಪಿ, ಯೂರಿಯಾ, All-19 ಇವನ್ನೆಲ್ಲ ಗೊಬ್ಬರಗಳನ್ನ ಸ್ಟಾಕ್ ಮಾಡಿ ರೈತರಿಗೆ ಮುಂಗಾರಿಗೆ ಎಷ್ಟು ಬೇಕಷ್ಟು ಅವನ್ನ ವಿತರಣೆ ಮಾಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಸಾವಯವ ಗೊಬ್ಬರ ಸ್ವಲ್ಪ ಬರ್ತಾವೆ, ಅವು LSD ಡೆಮಾನ್ಸ್ಟ್ರೇಷನ್ ಅಂತ ಮುಖಾಂತರ ಹಂಚ್ತೇವೆ ರೀ. ಮತ್ತು ಔಷಧಿಗಳನ್ನು ಡಿಮಾಂಡ್ ಮಾಡಿ ನಾವೇ ಎಷ್ಟು ಬೇಕಷ್ಟು ಅನ್ನೋದನ್ನು ಶೇಂಗಾ ಬೆಳೆಗೆ, ಮತ್ತು ಇತ್ತಿತ್ತಲಾಗಿ ಇಲ್ಲಿ ನಾಯಕನಟ್ಟಿ ಹೋಬಳಿಯಲ್ಲಿ ಎಲ್ಲ ಒಣಬೇಸಾಯ ಇರೋದ್ರಿಂದ 9 ಪಂಚಾಯಿತಿಯಲ್ಲಿ ಎಲ್ಲ ಶೇಂಗಾ ಬೀಜನ ಹಾಕ್ತಾರೆ ಹೆಚ್ಚು. ಎಲ್ಲೋ ಸ್ವಲ್ಪ ನೀರಿದ್ದವರು ಟೊಮ್ಯಾಟೊ ಮತ್ತು ತರಕಾರಿ ಇಂಥವನ್ನಷ್ಟು ಬೆಳೆ ಮಾಡ್ತಾರೆ. ಅವರಿಗೆ ತೋಟಗಾರಿಕೆ ಇಲಾಖೆಯಿಂದ ಇಲ್ಲಿ ತೋಟಗಾರಿಕೆ ಸಹಾಯಕರು ಅಂತೇಳಿ ವಾರಕ್ಕೊಂದು ಬರ್ತಾರೆ, ಅವ್ರು ಮಾಹಿತಿ ಕೊಡ್ತಾರೆ. ಅವ್ರ ತೋಟಗಾರಿಕೆ ಇಲಾಖೆ ಸವಲತ್ತುಗಳನ್ನು ಅವರು ಹನಿ ನೀರಾವರಿ ತೋಟಗಾರಿಕೆ ಬೆಳೆಗೆ ಟೊಮ್ಯಾಟೊ, ಬದನೆ ಮತ್ತು ಅಡಿಕೆ ಈ ಬೆಳೆಗೆ ಅವರು ಡ್ರಿಪ್ಪು ಹನಿ ನೀರಾವರಿ ಮಾಡಿಸಿಕೊಡ್ತಾರೆ ಅವರು 90%. ಮತ್ತು ಈಗ ನಮ್ಮ ಇಲಾಖೆ ಒಳಗೆ ಓನ್ಲಿ ಸ್ಪ್ರಿಂಕ್ಲರ್ ಸಟ್ ಮಾತ್ರ ಅಷ್ಟು ಹೋಗ್ತಾವೆ. ಮತ್ತು ಈಗ ಬೇಸಿಗೆಯಲ್ಲಿ ಹಿಂಗಾರಿ ಅಂತೂ ಏನು ಭಾಳ ಹೋಗೋದಿಲ್ಲ, ಇಲ್ಲಿ ಏರಿಯಾ ಭಾಳ ಕಡಿಮೆ. 500 ಚೀಲ ಕಡಲೆ ಹೋಗಿದೆ, ಒಂದು 18 ಟನ್ ಜವಾರ ಹೋಗಿದೆ, ಇಷ್ಟೇ ಮಾತ್ರ ಇಲ್ಲಿ ಹಿಂಗಾರಿ. ಮುಂಗಾರಿ ಮಾತ್ರ ಇಲ್ಲಿ ಜಾಸ್ತಿ ಏರಿಯಾ ಇರೋದ್ರಿಂದ ಮಳೆ ಭಾಳ ಕಡಿಮೆ. ನಾಯಕನಟ್ಟಿ ಅಂದರೆ ಚಿತ್ರದುರ್ಗ ಜಿಲ್ಲೆದೊಳಗೆ ನಾಯಕನಟ್ಟಿ ಹುಬ್ಬಳ್ಳಿ ಅತಿ ಮಳೆ ಕಡಿಮೆ. ಈ ಸಾರಿ ತ್ರೀ ಹಸ್ತ ಮಳೆ ಆಗೇನೆ ಇಲ್ಲ, ಅಲ್ಲಿ ಮಗಿ ಮಳೆಯಂತೂ ಆಗಿಲ್ಲ, ಹಸ್ತ ಮಳೆ ಮಾತ್ರ ಸ್ವಲ್ಪ ಆಗಿದೆ. ಆದರೆ ಈ ವರ್ಷ ರೈತರು 1 ಎಕರೆಗೆ 8-10 ಚೀಲ ಶೇಂಗಾ ಬೆಳೆಯವರು 1 ಚೀಲ 2 ಚೀಲ ಶೇಂಗಾ ಆಗಿದ್ದಾವೆ. ಈ ವರ್ಷ ಬೆಳೆ ಪೂರಾ ನಾಶ ಆಗಿಬಿಟ್ಟಿದೆ. ಆದ್ದರಿಂದ ಎಲ್ಲ ಪೂರ್ತಿ ಸರ್ವೆ ಮಾಡಿ ಪರಿಹಾರ ಪಡುವ ಹಾಗೆ ಮುಂದಿನ ಕೃಷಿ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದೇವೆ. ಈಗ ನೀವು ಹೇಳಿದ್ರೆ ಬೆಳೆ ನಾಶ ಆಗಿದೆ, ಇದಕ್ಕೆ ದಿಕ್ಕಿಂತ ಮೊದಲು ನಮ್ಮ ರೈತರಿಗೆ ಇಲಾಖೆಯಿಂದ ಹೇಳ್ತಾರೆ ಎಲ್ಲರೂ ಬೆಳೆ ವಿಮೆ ಮಾಡಿಸ್ರಿ, ಬೆಳೆ ವಿಮೆ ಮಾಡಿಸಂದ್ರೆ ಬೆಳೆ ವಿಮೆ ಮಾಡಿಸುವಂಥ ಸಂದರ್ಭದಲ್ಲಿ ನೀವು ರೈತ ಸಂಪರ್ಕ ಕೇಂದ್ರದವರು ರೈತರಿಗೆ ಯಾವ ರೀತಿ ಒಂದು ಸಹಾಯ ಮಾಡ್ತಾರೆ ಅಂದರೆ ಅವ್ರನ್ನ ಈಗೆಲ್ಲ ಹೇಳ್ತಾರೆ ನಿಮ್ಮ ಫೋಟೋ ತೆಗೀರಿ, ನಿಮ್ಮ ಬೆಳೆದು ನಿಮ್ಮ ಹೊಲದ ಫೋಟೋ ತೆಗೀರಿ, ಅದರಲ್ಲಿ ಅಪ್ಲೋಡ್ ಮಾಡಿರಿ, ಬೆಳೆ ಸಮೀಕ್ಷೆ ಮಾಡಿ, ಆವಾಗ ನಿಮ್ಮದೆಲ್ಲ ಇನ್ಸೂರೆನ್ಸ್ ಕವರ್ ಆಗುತ್ತೆ, ಇದೆಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ ಇಲಾಖೆಯಿಂದ. ಅವಾಗ ನಿಮ್ಮ ಕೆಲಸ ಯಾವ ರೀತಿ ನಡೀತಿರ್ತಾರೆ ಸರ್? 2018-19 ಬೆಳೆ ಸಮೀಕ್ಷೆ ಅಂತೇಳಿ ಈಗ ಮುಂಗಾರು ಹಿಂಗಾರು ಬೇಸಿಗೆ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗಿದೆ. ಈಗ ರೈತರ ಮೊಬೈಲ್ ಆ್ಯಪ್ದಲ್ಲಿ ಈಗ ಸುಮಾರು 3 ವರ್ಷದಿಂದ ರೈತರ ಮೊಬೈಲ್ನಲ್ಲೇ ಸುಮಾರು ಜೂನ್, ಜುಲೈ, ಆಗಸ್ಟ್ ಮಟ್ಟ ಅವರಿಗೆ ಟೈಮ್ ಕೊಟ್ಟಿರ್ತಾರೆ. ಅವ್ರ ಮೊಬೈಲ್ನಲ್ಲೇ ಆ್ಯಪ್ ಮಾಡೋ ತಮ್ಮ ಮೊಬೈಲ್ನಲ್ಲೇ ಬೆಳೆ ಅವ್ರದ್ದು ಏನೇನೈತಿ ಸಮೀಕ್ಷೆ. ಈಗ ಒಂದು ಸರ್ವೆ ನಂಬರ್ದಲ್ಲಿ ಒಂದು ಹಿಸ್ಸಾದಲ್ಲಿ 3 ಬೆಳೆ ಇದ್ದರೂ 3 ಫೋಟೋ ತೆಗೆದು ನೀವು ಏನು ಬೆಳೆ ಐತೆ ಅದನ್ನು ಸ್ವ ಇಚ್ಛೆಯಿಂದ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಬೆಳೆ ಸಮೀಕ್ಷೆ ಮಾಡೋಕೆ 2 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ದೊಳಗೆ ರೈತರಿಗೆ ನಾವು ಸಲಹೆ ಹೇಳಿ ನೀವು ನಿಮ್ಮ ಮೊಬೈಲ್ ಆ್ಯಪ್ದಲ್ಲಿ ನಿಮ್ಮ ಬೆಳೆ ಏನಿದೆ ಅದನ್ನು ನೀವು ಚೆನ್ನಾಗಿ ನೀವು ಏನೈತೆ ಸರಿಯಾಗಿ ಬೆಳೆ ಸಮೀಕ್ಷೆ ಮಾಡ್ಕೋರಿ. ಯಾಕಂದರೆ ನಾಳೆ ನೀವು RTC ಉದ್ದಾರದಲ್ಲಿ ಬೆಳೆ ಯಾವುದೈತೆ ಅನ್ನೋದು ನಿಖರವಾದದ್ದು ನಿಮಗೆ ಸರಿಯಾಗಿ ಮಾಹಿತಿ ಸಿಗ್ತದೆ, ಮತ್ತು ಪರಿಹಾರಕ್ಕೂ ಅನುಕೂಲ ಆಗ್ತದೆ ಅಂತೇಳಿ ನಾವು ರೈತರಿಗೆ ತಿಳಿ ಹೇಳಿದರೂ ಕೂಡ ಸುಮಾರು 40% ರೈತರು ಮಾತ್ರ ಬೆಳೆ ತಮ್ಮ ಮೊಬೈಲ್ನಲ್ಲಿ ಮಾಡಿರ್ತಾರೆ. ತದನಂತರ ನಮ್ಮ PRO ಅಂತ ಇರ್ತಾರೆ, PRO ಅಂತೇಳಿ ಪ್ರೈವೇಟ್ ನಾವು ಇಲ್ಲಿ ನಮ್ಮ ಇಲಾಖೆಯೊಳಗೆ ಅನುಗಾರ ಅಂತ ಈ ಹಿಂದೆ ಅನುಗಾರ ಇದ್ದವ್ರನ್ನೇ ಆಯಾ ಗ್ರಾಮದಲ್ಲಿ PRO ಅಂತ ಇರ್ತಾರೆ. ನಾವು ಸೂಪರ್ವಿಷನ್ ನಾವು ಇರ್ತೀವಿ, ವಿಲೇಜ್ ಅಕೌಂಟೆಂಟು, PDO, ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸೂಪರ್ವೈಸರ್ ಮಾಡ್ತಾ ಇರ್ತವೆ. ಅವರು ತಿಳಿ ಹೇಳಿ ಅವರು ಪಿ ಆರ್ ಇದ್ದವರು ಎಲ್ಲ ಸಮೀಕ್ಷೆಗಳನ್ನು ಸುಮಾರು ಅವರಿಗೆ ಸಾವಿರದ ಒಳಗಿನ ಫೋಟೋಗಳನ್ನು ಅವರು ಒಬ್ಬ ಪಿ ಆರ್ ಇದ್ದವ 1200 ಒಳಗೆ ಒಂದು 1100 ಮಟ 600-800 ಇದ್ದರು ಅವರು ಆ ಗ್ರಾಮದವ್ರನ್ನೇ ನೇಮಿಸ್ತೇವೆ ಪಿ ಆರ್ ಅಂತೇಳಿ ಅವರು ಪ್ರತಿಯೊಂದು ಸರ್ವೆ ನಂಬರು ಹಿಸ್ಸಾ ವೈಸು ಮುಂಗಾರಿಯಲ್ಲಿ ಮುಂಗಾರಿ ಮಾಡ್ತಾರೆ, ಹಿಂಗಾರಿಯಲ್ಲಿ ಹಿಂಗಾರಿ ಬೆಳೆಗಳು ಮಾಡ್ತಾರೆ, ಬೇಸಿಗೆ ಇದರಲ್ಲಿ ಬೇಸಿಗೆ ಮಾಡ್ತಾರೆ. ಅವರಿಗೆ ಒಂದು ಇದಕ್ಕೆ 10 ರೂಪಾಯಿ ಕೊಡ್ತಾರೆ, ಒಂದು ಫೋಟೋ ತೆಗೆದ್ರೆ 10 ರೂಪಾಯಿ ಸರ್ಕಾರದ ಅವರಿಗೆ ಅಮೌಂಟ್ ಬರ್ತದೆ. ಅದನ್ನು ಎಷ್ಟು ಟೋಟಲ್ ಮಾಡಿ ನಾವು ಪಿ ಆರ್ಗಳಿಗೆ ನಮ್ಮ ಕೃಷಿ ಇಲಾಖೆಯಿಂದ ಹಂಚ್ತಾ ಇದ್ದೇವೆ. ಈಗ ಬೆಳೆ ಸಮೀಕ್ಷೆ ಮಾಡೋದ್ರಿಂದ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ, ಇಲಾಖೆಯಿಂದ ಇರ್ಬೋದು ಅಥವಾ ಬ್ಯಾಂಕಿಂದ ಇರ್ಬೋದು ಇನ್ಸೂರೆನ್ಸಿಂದ ಇರ್ಬೋದು, ಯಾವ ರೀತಿ ಅನುಕೂಲ ಆಗುತ್ತೆ ಬೆಳೆ ಸಮೀಕ್ಷೆ ಮಾಡೋದ್ರಿಂದ? ಈಗ ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಏನಾಗ್ತದೆ, ನಾವಾಗಲಿ ವಿಲೇಜ್ ಅಕೌಂಟ್ ಆಗಲಿ ನಾವು ಹಳ್ಳಿಗಳಿಗೆ ಹೋಗಿ ಅಲ್ಲಿ ಇದೇ ಬೆಳೆ ಇದೆ ಅಂತ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಅದರಿಂದ ಈ ಸರ್ಕಾರದವ್ರಿಗೆ ಅದೇನಾಗಿದೆ ಹಾಳೆ ಮೇಲೆ ಕುಂತು ಸರ್ವೆ ಮಾಡ್ತಾರಂತೇಳಿ ಅದೊಂದು ಇತ್ತಿತ್ತಲಾಗಿ ಬರಾಕತ್ತಿ. ಮತ್ತು ರೈತರಿಗೆ ಸ್ವ ಇಚ್ಛೆಯಿಂದ ಅವ್ರು ಮಾಡೋದ್ರಿಂದ ಅವ್ರ ಬೆಳೆ ನಿಖರವಾದದ್ದು ಸಿಗ್ತದೆ. ಮುಂದೆ ಈ ಪರಿಹಾರದ್ದು ಬರಬೇಕಾದ್ರೆ ಅದೇನೀಗ ರೈತರು ನಾವು ಏರಿಯಾ ಕೊಡಬೇಕು ಬಿತ್ತನೆ ಕ್ಷೇತ್ರ ಕೊಡಬೇಕು ಅಂತೇನಿಲ್ಲ, ಅದೇನು ಬೆಳೆ ಸಮೀಕ್ಷೆ ಏನು ಮಾಡಿರ್ತಾರಲ್ಲ ಪರಿಹಾರ ಬಂದ ತಕ್ಷಣ ಬೆಳೆ ಸಮೀಕ್ಷೆ ಏನು ಇರ್ತದಲ್ಲ ಅದನ್ನು ನಿಖರವಾದನ್ನು ತೆಗೆದ ಕೆಲಸ ಸರ್ಕಾರಕ್ಕೆ ವರದಿ ಕೊಟ್ಟರೆ ಇಷ್ಟು ಹೆಕ್ಟರ್ ಜೋಳ ಇಷ್ಟು ಹೆಕ್ಟರ್ ಶೇಂಗಾ ಇಷ್ಟೇ ಅಂತ ಬಂದರೆ ಆ ರೈತರಿಗೆ ಏನು ಅವರ ಖಾತೆ ಎಷ್ಟು ಕ್ಷೇತ್ರ ಎಷ್ಟು ಇರ್ತದಲ್ಲ ಅಷ್ಟು ಪರಿಹಾರ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಈ ಬೆಳೆ ಸಮೀಕ್ಷೆಯಿಂದ. ಮತ್ತು ಆರ್ ಟಿ ಸಿ ಉತ್ತಾರದಲ್ಲಿ ಪ್ರತಿ ವರ್ಷ ಅವರಿಗೆ ಪಣಿ ಉತ್ತಾರ ಸಿಗೋದ್ರಿಂದ ಅವರಿಗೆ ಬೆಳೆ ಸಾಲಕ್ಕಾಗಲಿ ಇತರೆ ಎಲ್ಲ ಕಾರ್ಯಕ್ಕೆ ಚಟುವಟಿಕೆ ಅನುಕೂಲ ಆಗುತ್ತದೆ ಅಂತ ನಾನು 58 ದಿವಸ ಹೇಳ್ತೇನೆ. ಕೃಷಿ ಇಲಾಖೆಯಿಂದ ಇದು FID ಅಂತ ಮಾಡಿಸ್ತಾನೆ, ಫಾರ್ಮರ್ ID ಅಂತಂತೇಳಿ, ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಿಂದ FID ಮಾಡಿಸ್ಲಿಕ್ಕೆ ಇಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ನಮ್ಮ ರೈತರಿಗೆ? ಈಗ FID ಮಾಡೋದ್ರಿಂದ ಏನಾಗ್ತದ್ರಿ, FID ಮಾಡೋದ್ರಿಂದ ಅಂದ್ರೆ ರೈತರಿಗೆ ಆ ಖಾತೆ ಉತ್ತಾರು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಅವನ್ನೆಲ್ಲ ತರೋದು ಅವಶ್ಯಕತೆ ಇರೋದಿಲ್ಲ. FID ನಂಬರ್ ಹೇಳಿದರೆ ಸಾಕು, ಇಲ್ಲಿ ನಮ್ಮ FID ನಮ್ಮ ಕಂಪ್ಯೂಟರ್ ಡಾಟಾ ಎಂಟ್ರಿ ಅಂತ ಇರ್ತಾರೆ, ಅವರು FID ನಂಬರ್ ಹೊಡೆದ್ರೆ ಅವ್ರದ್ದು ಇಷ್ಟೇ ಕ್ಷೇತ್ರ ಇದೆ ಅಂತ ಇರ್ತದೆ, ಅವ್ರ ಬೀಜ ನಾವು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇತ್ತಿತ್ತಲಾಗಿ ಏನಾಗತ್ತೆ ರೀ, ಪರ್ಮಿಟ್ ತೊಗೊರಿ ಆ ವಿಲೇಜ್ ಅಕೌಂಟ್ಗೆ ಪರ್ಮಿಟ್ ತೊಗೊಂಬರಿ ಆಧಾರ್ ಕಾರ್ಡ್ ತೊಗೊಂಬರಿ ಆಫೀಸು ಇಲ್ಲಿ ಅಡ್ಡಾಡೋದು ಅದು ಅಲ್ಲಿದಾಡೋದು ಬೇಡ ಅಂತೇಳಿ ಈ ರೈತರು ಕೃಷಿ ಇಲಾಖೆಯಿಂದ FID ಮಾಡಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಫಣಿ ಕೊಟ್ಟರೆ ನಾವು ಒಮ್ಮೆ FID ಮಾಡಿದರೆ ಅವರಿಗೆ ಶಾಶ್ವತ ಬೀಜ ಗೊಬ್ಬರ ಮತ್ತು ಸರ್ಕಾರ ಸಹಾಯಧನ ಸಿಗಲಿಕ್ಕೆ ಕೃಷಿ ಇಲಾಖೆಯಿಂದ ಅನುಕೂಲ ಆಗತ್ತೆ ಅಂತೇಳಿ FID ಮಾಡಿ ನಾವು ಪ್ರತಿ ರೈತರಿಗೂ ಕೊಡ್ತಾ ಇದ್ದೇವೆ ರೀ. ಆ FID ನಂಬರ್ ತಂದು ಕೊಟ್ಟರೆ ಸಾಕು ರೀ, ಅಥವಾ ಅದು ಅಕಸ್ಮಾತ್ ಅವರು FID ಮಾಡಿಸಿದ್ರೆ ಅದೇನು FID ನಂಬರ್ ಅವ್ರು ರೈತರು ಮರ್ತು ಹೋಗಿದ್ರು ನಾವು ಆಧಾರ್ ಕಾರ್ಡ್ ತಂದರೆ ಆಧಾರ್ ಕಾರ್ಡ್ ಹೊಡೆದ್ರೆ ಅವ್ರ FID ನಂಬರ್ ಸಿಗ್ತಾ ಇದ್ದೈತೆ. ಆ ಮುಖಾಂತರ ನಾವು ರೈತರಿಗೆ ಸ್ಪ್ರಿಂಕ್ಲರ್ ಆಗಲಿ ಔಷಧ ಆಗಲಿ ಬೀಜ ಆಗಲಿ ಎಲ್ಲ ವಿತರಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತಿನ ದಿವಸ ಹೇಳ್ತಾರೆ. ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ FPOs ಏನನ್ನು ಕೆಲಸ ಮಾಡ್ತಿದ್ದಾವೆ ಇದ್ರೆ ಆ ಥರ ಎಷ್ಟು FPOs ಇದಾವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಸರ್? ಈಗ ಆತ್ಮ ಅಂತೇಳಿ ರೈತ ಸಂಪರ್ಕ ಕೇಂದ್ರಕ್ಕೆ ಒಬ್ಬರನ್ನ ಆತ್ಮ ಅಂತೇಳಿ ಬೇಸಿಗೆ ಅವ್ರನ್ನ ತಗೋತಾರೆ. ಅವರು ರೈತರಿಗೆ ಯಾವ ಗುಂಪು ಮಾಡಿ ಚಲನ ವಲನ ಮಾಡಿ ಮುಂಗಾರಿಯಲ್ಲಿ ತೊಗರಿ ಬೆಳೆ ಅದನ್ನೆಲ್ಲ ಅವರಿಗೆ ರೈತ ಗುಂಪುಗಳನ್ನು ಮಾಡಿ ಅವರಿಗೆ ತರಬೇತಿಗಳನ್ನು ಕೊಟ್ಟು ಅವರು ಆತ್ಮ ಮೇಡಮ್ ಅವರು ಅದನ್ನು ಮಾಡ್ತಾರೆ. ಗಂಗಮ್ಮ ಅಂತ ಅದಾರೆ ಇಲ್ಲಿ ನಾಯಕನಟ್ಟಿಗೆ. ಮತ್ತು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ರೈತ ಸಂಪರ್ಕ ಕೇಂದ್ರಕ್ಕೂ ATM ಮತ್ತು BTM ಅಂತೇಳಿ ತಾಲೂಕು ಮಟ್ಟಕ್ಕೆ ಇರ್ತಾರೆ. ಅವರೇ ರೈತ ಚಲನವಲನಗಳನ್ನು ಮಾಡಿ ಗುಂಪುಗಳನ್ನು ಮಾಡಿ ರೈತರಿಗೆ ಮಾಹಿತಿ ಕೊಡ್ತಾರೆ. ಮತ್ತು ಸರ್ಕಾರ ಸವಲತ್ತಿನ ಗುಂಪು ಮಾಡೋದರಿಂದ ಈಗ ಡೆಮಾನ್ಸ್ಟ್ರೇಷನ್ ಅಂತ ಇರ್ತಾವೆ LSD ಅವನು ಪ್ರತ್ಯಕ್ಷಗಳನ್ನು ಮಾಡಿ ರೈತರಿಗೆ ಆಗಾಗ ತರಬೇತಿಗಳನ್ನು ಕೊಟ್ಟು ಆ ಯೋಜನೆ ಫಲಗಳನ್ನು ಕೊಡ್ತಾರೆ. ನಿಯಮಿತವಾಗಿ ಆಯಾ ಹಂಗಾಮಿಗೆ ತಕ್ಕಂತೆ ನೀವು ಬೀಜ ವಿತರಣೆ ಆಗುತ್ತೆ, ಮಾಹಿತಿ ಸಿಗುತ್ತೆ. ಅದಲ್ಲದೆ ರೈತ ಸಂಪರ್ಕ ಕೇಂದ್ರದಿಂದ ಬೇರೆ ಇನ್ನು ಯಾವ ರೀತಿಯ ಅನುಕೂಲಗಳು ನಮ್ಮ ರೈತ ಬಾಂಧವರಿಗೆ ಆಗುತ್ತೆ ಅನ್ನೋದು? ಈಗ ರೈತರು ಅರಸ್ಕೆ ರೈತ ಸಂಪರ್ಕಕ್ಕೆ ಬಂದ ತಕ್ಷಣ ಯಾರನ್ನು ಕೇಳ್ತಾರೆ, ಕೃಷಿ ಇಲಾಖೆ ಅವ್ರನ್ನ ಕೇಳ್ತಾರೆ. ಅವಾಗ ರೈತರಿಗೆ ಅನಾನುಕೂಲ, ರೈತರಿಗೆ ಸಿಗುವಂಥ ಸವಲತ್ತುಗಳನ್ನು ಹಿಂಗೆ ಸ್ಪ್ರಿಂಕ್ಲರ್ ಸೆಟ್ ಬಂದವ್ರಿ, ಚಾರ್ಜರ್ ಪಂಪ್ ಬಂದವ, ಔಷಧ ಬಂದವ, ಇಂಥ ಬೆಳೆಗೆ ಇಂಥ ಔಷಧ ಹೊಡೀರಿ, ನೀವು ಸ್ಪ್ರಿಂಕ್ಲರ್ ಸೆಟ್ ಬೇಕಂದರೆ ಈ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ತಂದು ಕೊಟ್ಟರೆ ಇಷ್ಟು RTGS ಮಾಡಿದ್ರೆ ಇಷ್ಟು ನಾವು ಕೊಡ್ತೇವೆ ಅಂತ ಹೇಳ್ತೇವೆ ರೀ. ಸುಮಾರು ಈಗ 300 ಕೊಟ್ಟಿದ್ದೇವೆ ರೀ, ಈಗ ಸುಮಾರು 200-400 ಅರ್ಜಿ ಬಂದವ. ಅವು ಗ್ರ್ಯಾಂಟ್ ಬಂದ ತಕ್ಷಣ ಆ ರೈತರಿಗೆ RTGS ಮಾಡಿ ಸರ್ಕಾರ ಸಹಾಯಧನ ಹಿಂದಾಗಡೆ ಬಂದರು ಅದು RTGS ಮಾಡಿ ಅವರಿಗೆ ಸ್ಪ್ರಿಂಕ್ಲರ್ ಸೆಟ್ ಕೊಡ್ತೇವೆ ರೀ. ಮತ್ತು ಚಾರ್ಜರ್ ಪಂಪ್ ಮಾಹಿತಿ ಹೇಳ್ತೇವೆ, ಪಂಪ್ ಬಂದವ ಅಂತ ಇಲ್ಲಿಂದನೇ ಹೋಗ್ತಾರೆ. ಜಿಂಕ್, ಬೋರ್ಯಾಕ್ಸು, ವ್ಯಾಮು ಇವೇನಿದವ್ರಲ್ಲ, ಟೈಕೋಡರ್ಮಾ ಇವನ್ನೆಲ್ಲ ಇತ್ತಿತ್ತಲಾಗೆ ಎಲ್ಲ ಒಯ್ತಾರೆ. ಮತ್ತು ಟಾನಿಕ್ಕು, ಟಾನಿಕ್ ಈಗ 60 ರೂಪಾಯಿ ಲೀಟ್ರ್ ಟಾನಿಕ್ ಇದೆ. ಅದನ್ನು ಸರಿಯಾಗಿ ಹನಿ ನೀರಾವರಿ ಮಾಡಿಸಿದವರು ಬ್ಯಾರಲ್ದಾಗ ಹಾಕಿ ಅದನ್ನು ಮಾಡ್ಬೋದು, ಅಥವಾ ಬೆಳೆಗೆ ಸ್ಪ್ರೇ ಮಾಡ್ಬೋದು. ತೋಟಗಾರಿಕೆ ಬೆಳೆಗೆ ಇದ್ದರೂ ತೋಟಗಾರಿಕೆ ಇಲಾಖೆಯವರು ಟೊಮ್ಯಾಟೊ, ಬದನೆ, ಸೌತೆಕಾಯಿ ತೊಗೊಂಡೆಲ್ಲ ಇದ್ದರೂ ನಾವು ಅವ್ರಿಗೂ ಔಷಧ ಕೊಡ್ತಾ ಇದ್ದೇವೆ. ಮತ್ತು ಶೇಂಗಾಕೂ ಟಾನಿಕ್ ಹೊಡಿತಾರೆ. ಮತ್ತು ಈಗೇನೈತಿಲ್ಲ, ನಮ್ಮಲ್ಲಿ ಸಿಗುವಂಥ ಸವಲತ್ತುಗಳು ಏನಿದಾವೆ ಅವನ್ನೆಲ್ಲ ತಿಳಿಸಿ ರೈತರಿಗೆ ಹೇಳ್ತೇವೆ. ಮತ್ತು ಬೆಳೆಗಳ ಬಗ್ಗೆ ಕೀಟ ರೋಗದ ಬಾಧೆ ಇದ್ದರೂ ಅದ್ರ ಬಗ್ಗೆ ನಾವು ತಿಳಿಸಿ ಹೇಳಿ, ನಮ್ಮಲ್ಲಿ ಔಷಧಿ ಇದ್ದರೆ ನಾವೇ ಕೊಡ್ತೇವೆ, ನಮ್ಮಲ್ಲಿ ಇರಲಿಲ್ಲ ಅಂದರೆ ಅಂಗಡಿಯಲ್ಲಿ ತೋರಿ ಅಂತ ಹೇಳಿ ಬರೆದು ಕೊಟ್ಬಿಡ್ತೇವೆ. ಸ್ಪ್ರಿಂಕ್ಲರ್ ಸೆಟ್ ಬಂದರೆ ಕೊಡ್ತೀವಿ ಅಂತ ಹೇಳಿದರೆ, ಆ ರೀತಿ ಬೇರೆ ಬೇರೆ ಒಂದು ಸ್ಕೀಮ್ಗಳಲ್ಲಿ ಕೆಲವೊಂದು ಸೌಲಭ್ಯಗಳು ದೊರೀತವೆ. ಒಂದು ಅಂದರೆ ನೀವು ಔಷಧ ಹೊಡೆಯ ಪಂಪ್ ಇರ್ಬೋದು, ಇಂಥವೆಲ್ಲ ಇಲಾಖೆಯಿಂದ ಸಿಗೋವಂಥ ಏನಿರುತ್ತಲ್ಲ, ಅದನ್ನು ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಬೇಡಿಕೆ ಹೆಚ್ಚಿರುತ್ತೆ, ನಿಮ್ಮಲ್ಲಿ ಸಿಗೋವಂಥದ್ದು ಕಡಿಮೆ ಇರ್ತವೆ. ನೀವು ಯಾವ ರೀತಿ ಆಯ್ಕೆ ಮಾಡ್ತೀರಾ ರೈತರನ್ನ, ಯಾರಿಗೆ ಕೊಡಬೇಕಂತ ಹೆಂಗೆ ತೀರ್ಮಾನ ಮಾಡ್ಕೊತೀರ? ಈಗ ನಮ್ಮಲ್ಲಿ 750 ST ಅರ್ಜಿ ಬಂದಿದ್ದಾವೆ, 80 SC ಅರ್ಜಿ ಬಂದವೆ, 720 ಜನರಲ್ ಬಂದವೆ. ಈಗ ನಾವು ಸೀನಿಯರಿಟಿ ಮೇಲೆ ಅರ್ಜಿ ನಂಬರ್ ಹಾಕಿ ಅವನ್ನ ಆನ್ಲೈನ್ದವ್ರು ಚೆಕ್ ಮಾಡಿ ಅವ್ರು 3 ವರ್ಷದ ಒಳಗೆ ಓದಿದ್ರೆ ಅವ್ರನ್ನ ರಿಜೆಕ್ಟ್ ಮಾಡಿದ್ವಿ ರೀ. 3 ವರ್ಷದ ಮೇಲ್ಪಟ್ಟು ಅವ್ರು ತೊಗೊಂಡಿತ್ತಂದ್ರೆ ಅವ್ರದ್ದು ಆನ್ಲೈನ್ನವ್ರು ಚೆಕ್ ಮಾಡಿ ನೋಡಿದರೆ FIDR ಹೊಡೆದ್ರೆ ಅವ್ರು ಸಿಗ್ತದೆ, ಅದನ್ನು ಓಕೆ ಅಂತ ಇದನ್ನು ಮಾಡ್ತಾರೆ. ಆ ಪ್ರಕಾರ ಅವ್ರಿಗೆ ಸೀನಿಯರಿಟಿ ಮುಖಾಂತರ ಈಗ ಸುಮಾರು ಈಗ SC 100, ಜನರಲ್ 100, ST 100 ಬಂದಿದ್ವು. 2 ತಿಂಗಳಿಂದ ಬಂದಿದ್ದು ರೀ ಅವಾಗ. ಅವಾಗ ಅರ್ಜಿಗಳ ಕಡಿಮೆ ಸಂಖ್ಯೆ ಇತ್ತು, ಅವಾಗ ಅವರು ಎಷ್ಟು ತೊಗೊಂಡು ಹೋಗಿದ್ದಾರೆ. ಈಗ ಈಗ 750 ST ಬಂದವೆ, 720 ಜನರಲ್ ಬಂದವೆ, 80 SC ಬಂದವೆ. ಈಗ ಗೌರ್ಮೆಂಟ್ ಶೇರ್ ಇಲ್ಲ, ಅದಕ್ಕೆ ಸೀನಿಯರಿಟಿ ನಂಬರ್ ಹಾಕಿ ಅವರಿಗೆ ಫೋನ್ ನಂಬರ್ ಬರ್ಕೊಂಡಿರ್ತಾರೆ. ಗ್ರ್ಯಾಂಟ್ ಬಂದ ತಕ್ಷಣ ಅವರು ಅಡ್ರೆಸ್ ಕೊಟ್ಟು ಯಾವ ಕಂಪ್ನಿ ಅನ್ನೋದು, PUC, ಎವರ್ಗ್ರೀನು, ಮತ್ತು ಒಂದು 3-4 ಕಂಪ್ನಿ ಸ್ಪ್ರಿಂಕ್ಲರ್ ಸೆಟ್ ಕಂಪ್ನಿ ಇರ್ತವೆ, ಅವ್ರು ಯಾರು ಕಂಪ್ನಿ ಅವ್ರು ಬಂದು ಮುಂದಾಗ್ತಾರೆ. ಅವರಿಗೆ RTGS ಇಂಥ ಕಂಪ್ನಿ ಅವ್ರಿಗೆ IFSC ಕೋಡು, ಅಕೌಂಟ್ ನಂಬರು ಅದನ್ನೆಲ್ಲ ಕೊಟ್ಟು ಕಳಿಸ್ತೀವಿ ರೀ. ಅವ್ರ ಬ್ಯಾಂಕಿಗೆ ಹೋಗಿ ಅವರ ಕಂಪ್ನಿಗೆ RTGS ಮಾಡ್ಕೊಂಡು ಸ್ಲಿಪ್ ತಂದು ಕೊಟ್ಟ ನಂತರ ಬಿಲ್ ಹೀಗೆ ಬಿಲ್ ಹಚ್ಚಿ ನಾವು ED ಆಫೀಸ್ಗೆ ಚಳ್ಳಿಕೇರಿ ಕೊಟ್ಟರೆ ಅದನ್ನು ಬಿಲ್ ಮಾಡಿ ಸರ್ಕಾರಕ್ಕೆ ಸಹಾಯಧನವನ್ನು ಆಯಾ ಕಂಪ್ನಿಯವ್ರು ಕೊಡ್ತಾರೆ. ಮುಂದೆ RTGS ಅಮೌಂಟ್ ಏನೈತಲ್ಲ ಆ ಕಂಪ್ನಿಗೆ ಹೋಗಿರ್ತದೆ. ಉಳಿದು ನಮ್ಮ ಹತ್ರ ಅಂತೂ ರೊಕ್ಕದ ವ್ಯವಹಾರ ನಡೀದೇ ಇಲ್ಲ ರೀ. ಯಾವುದೇ ಈಗ ಮೊದಲು ಚೆಕ್ಕು DD ಮುಖಾಂತರ ಇತ್ತು, ಈಗ ಸುಮಾರು ಒಂದು 8-10 ವರ್ಷ ಆದ್ರೆ ಈಗ RTGS ಮುಖಾಂತರನೇ ಒಂದು ಮಾಡ್ತಾ ಇದ್ದೇವೆ ರೈತರಿಗೆ. ಈಗ ಯಾವುದೇ ಥರದ ರೊಕ್ಕಗಳನ್ನು ಸ್ಪ್ರಿಂಕ್ಲರ್ ಸೆಟ್ ಆಗಲಿ, ಮುಂದೆ ಈಗ ಕೃಷಿ ಯಂತ್ರೋಪಕರಣ ಹೈಟೆಕ್ ಕೃಷಿ ಯಂತ್ರೋಪಕರಣಗಳಂತ ಕೊಡ್ತೇವೆ ರೀ. ಈಗ ಟ್ಯಾಕ್ಟರ್ ಚಾಲಿತ ರೋಟಾವೇಟರು, ರಾಶಿ ಯಂತ್ರ, ಡಬಲ್ ಪಟ್ಟಿ ನೇಗಿಲು, ಸಿಂಗಲ್ ಪಟ್ಟಿ ನೇಗಿಲು, SC ST ಇದ್ದರೆ 90% ಬರ್ತದೆ ಅವರಿಗೆ. 90% ಇತ್ತಂದರೆ ಅವರು ಕಾಸ್ಟ್ ಸರ್ಟಿಫಿಕೇಟ್ ಹಚ್ಚಬೇಕಾಗ್ತದೆ. ಅದು ಸೀನಿಯರಿಟಿ ಮೇಲೆ ಇದ್ದರೆ ಕಾಸ್ಟ್ ಗ್ರ್ಯಾಂಟ್ ಬಂತಂದರೆ, ಈಗಾಗಲೇ ಸುಮಾರು ಒಂದು 20 ರೋಟಾವೇಟರ್ ಕೊಟ್ಟಿದ್ದೀವಿ ರೀ, ಒಂದು 10 ನೇಗಿಲುಗಳನ್ನು ಕೊಟ್ಟಿದ್ದೀವಿ ರೀ. ST ಗ್ರ್ಯಾಂಟು, SC ಕೊಡ್ತಾ ಇದ್ದೀವಿ. ಜನರಲ್ ಅಂತೂ ಅವರು ನಮ್ಮ ಅಮೂಲ್ಯ ಗ್ರ್ಯಾಂಟ್ ಇತ್ತಂದರೆ ಜನರಲ್ ಅವರು ರೋಟಾವೇಟರು, ನೇಗಿಲುಗಳನ್ನು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಸಣ್ಣ ಟ್ಯಾಕ್ಟರ್ ಇದ್ದವು ಅಂದರೆ ಮೀಡಿಯಮ್ ಅವನು, ಅವಕ್ಕೂ ರೋಟಾವೇಟರ್ ಕೊಡ್ತೀವಿ ರೀ. ಈಗ 40 SP ಮೇಲೆ ಇದ್ದರೆ ಅವರಿಗೆ ರಾಶಿ ಯಂತ್ರಗಳನ್ನು ನಾವು ರಿಯಾಯಿತಿ ದರದಲ್ಲಿ 80,000 ರೂಪಾಯಿ ಸಬ್ಸಿಡಿ, ಉಳಿದ ಅಮೌಂಟ ತುಂಬೋದ್ರಿ ಅವ್ರೆ. 130,000 ರೂಪಾಯಿ ತುಂಬಬೇಕಾಗ್ತದ್ರ. ಒಟ್ಟು ಯಾವುದೇ ರಾಶಿ ಯಂತ್ರ ಇದ್ದರೂ 80,000 ರೂಪಾಯಿ ಅಷ್ಟೇ ಸಬ್ಸಿಡಿ ಸರ್ಕಾರ ಸಹಾಯಧನ. SC ST ಇದ್ದರೆ 90% ಅಂದರೆ ಅವ್ರಿಗೆ 100,000 ರೂಪಾಯಿ ಸಬ್ಸಿಡಿ ಸಹಾಯಧನ ಸಿಗ್ತದೆ ರೀ. ಮತ್ತು ರೋಟಾವೇಟರ್ಗೆ ಏನೈತಲ್ಲ 85,000 ರೂಪಾಯಿ SC ST ಅವರಿಗೆ ಸಬ್ಸಿಡಿ ಸಿಗ್ತದೆ, ಉಳಿದವ್ರಿಗೆ 74,000 ರೂಪಾಯಿ ಫಾರ್ಮರ್ಸ್ ಯಾರು ತುಂಬಬೇಕಾಗತ್ತೆ. ಇವರು 38,000 ರೂಪಾಯಿ SC ST ಅವರು ರೋಟಾವೇಟರ್ ತುಂಬಬೇಕಾಗ್ತದ್ರೆ. ಅಲ್ಲಿ 90% ಅವರಿಗೆ SC ST ಅವರಿಗೆ ಸಬ್ಸಿಡಿ ಕೊಡ್ತವ್ರೆ. ಜನರಲ್ ಆದರೆ ಅವರಿಗೆ 74,000 ರೂಪಾಯಿ ತುಂಬೋದಾಗ್ತದೆ ರೀ. ಸರ್, ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ನಾಯಕನಟ್ಟಿ ರೈತ ಸಂಪರ್ಕ ಕೇಂದ್ರದಿಂದ ಸಾಕಷ್ಟು ಸೇವೆ ನಮ್ಮ ರೈತರಿಗೆ ಸಿಗ್ತಾ ಇದೆ. ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂದರ್ಭದಲ್ಲಿ? ಇಲ್ಲ, ರೈತರು ಏನೈತ್ರಿ, ಇಲ್ಲಿ ನಾಯಕನಟ್ಟಿ ಹೋಬಳಿಗೆ ಏನಾದ್ರಲ್ಲ, ರೈತರು ಕೃಷಿ ಇಲಾಖೆಯನ್ನು ಅವಲಂಬನೆ ಮಾಡಿರ್ತಾರೆ. ರೈತರು ಕೃಷಿ ಇಲಾಖೆಗೆ ಬಂದು ಮಾಹಿತಿ ಹೇಳಿ, ಮಾಹಿತಿ ಕೇಳಿ ಇಂಥದ್ದು ಹಿಂಗಾಗಿದ್ದಂತೆ ಸ್ಯಾಂಪಲ್ ತಂದು ತೋರಿಸ್ತಾರೆ, ಆ ಬೆಳೆಗೆ ಇಂಥದ್ದು ಹೊಡಿಬೇಕಂತ ಹೇಳ್ತೇವೆ ರೀ. ಅದು ನಮ್ಮಲ್ಲಿದ್ದರೆ ನಾವು ಔಷಧಗಳನ್ನು ಕೊಟ್ಟು ಕಳಿಸ್ತೇವೆ, ಇಲ್ಲೆಲ್ಲಾದ್ರೂ ಅಂಗಡಿಯಾಗಿ ಬರೆದು ಕೊಡ್ತೇವೆ ರೀ. ಮತ್ತು ಈಗ ರೈತರಿಗೆ ನಾವು ಅನಾನುಕೂಲ ಮಾಡಿಕೊಡೋದಲ್ಲ, ಸರಿಯಾಗಿ ಸ್ಪಂದನ ಕೊಟ್ಟು ರೈತರು ಇಂಟ್ರೆಸ್ಟ್ ಕೊಟ್ಟು ಫಸ್ಟ್ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದೆ ಮುಂದೆ ಅಂಗಡಿಗಳಿಗೆ ಹೋಗ್ತಾರೆ. ಯಾಕಂದರೆ ರೈತರು ಕೃಷಿ ಇಲಾಖೆ ಮೇಲೆ ಅವಲಂಬನೆ ಮತ್ತು ವಿಶ್ವಾಸವಿದೆ. ಮತ್ತು ಮುಂಗಾರಿ ಆಗಲಿ, ಹಿಂಗಾರಿ ಆಗಲಿ, ಬೇಸಿಗೆ ಆಗಲಿ, ರೈತರು ಕೃಷಿ ಇಲಾಖೆಗೆ ಮೇಲಿಂದ ಮೇಲೆ ಇಲ್ಲಿ ಸೋಮವಾರ ಸಂತೆ ಇರುತ್ತದೆ. ಅಂದ ಸ್ವಲ್ಪ ಜನದಟ್ಟಣೆ ಆಗ್ತದೆ. ನಾಯಕನಟ್ಟಿ ಬಜಾರ್ ಇರೋದ್ರಿಂದ ಜನದಟ್ಟಣೆ ಆಗುತ್ತದೆ, ಅಂದ ರೈತರಿಗೆ ಜನಸ್ಪಂದನೆ ಕೊಡ್ತೀವಿ ರೀ. ಮತ್ತು ನಾವು ಇತ್ತಲಾಗೆ ಹಳ್ಳಿಗಳಿಗೆ ಹೋಗಿ ಗ್ರಾಮ ಸಭೆಗಳಿಗೆ ಮತ್ತು ಗ್ರಾಮ ಪಂಚಾಯತಿ ಮೀಟಿಂಗ್ಗಳಲ್ಲಿ ಹೋಗಿ ಕೃಷಿ ಇಲಾಖೆ ಸವಲತ್ತುಗಳನ್ನು ಅವ್ರಿಗೆ ಮಾಹಿತಿ ಹೇಳಿ ಪಿ ಡಿ ಓ ಮತ್ತು ಅಧ್ಯಕ್ಷರು ಅವ್ರಿಗೆಲ್ಲ ಕೃಷಿ ಇಲಾಖೆ ಈ ಮಾಹಿತಿಗಳನ್ನು ಹೇಳಿ ನಾವು ಗ್ರಾಮ ಸಭೆಗಳಲ್ಲಿ ಏರ್ಪಾಡು ಮಾಡಿದಾಗ ನಾವು ಹೋಗಿ ಮಾಹಿತಿ ಕೊಟ್ಟು ಬಂದಿರ್ತೀವಿ ಸರ್. ಒಳ್ಳೆಯದು ಸರ್, ತುಂಬ ಧನ್ಯವಾದ. ಸಾಕಷ್ಟು ಮಾಹಿತಿಯನ್ನು ತಾವು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಅಂದರೆ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವ್ಯಾವ ಒಂದು ಸೇವೆಗಳು ಲಭ್ಯ ಇದ್ದಾವೆ, ಯಾವ ರೀತಿ ಒಂದು ಕಾರ್ಯನಿರ್ವಹಿಸ್ತಾ ಇದೆ, ರೈತರು ಇದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇದುವರೆಗೂ ನಾಯಕನಹಟ್ಟಿ ರೈತ ಸಂಪರ್ಕ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಎಂಜಿ ಕಳಸಪ್ಪನವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಮನೆ ಕಟ್ಟಲು, ಕಾರು ಕೊಳ್ಳಲು, ಉದ್ದಿಮೆ ವ್ಯವಹಾರ ಬೆಳೆಸಲು ಸುಕೋ ಬ್ಯಾಂಕ್ ಲೋನ್ ಉತ್ಸವ ಕೇವಲ 9.5% ಬಡ್ಡಿ ದರದಲ್ಲಿ ಮಾತ್ರ. 9.5% ಬಡ್ಡಿ ಒಂದೇ ದಿನದಲ್ಲಿ ಮಂಜೂರಾತಿ. ಸುಕೋ ಬ್ಯಾಂಕ್ ಲೋನ್ ಉತ್ಸವ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಜಾತ್ರೆಯಲ್ಲಿ ನಂದಿ ಕೋಲು ಕುಣಿದಾಡೋ ಸುದ್ದಿ ಕೇಳಿ ಮಡಿಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೆಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೆಲಿರೋ ಬೇಳೆಕಾಳು ನೆಗದಾಡೋ ಸುದ್ದಿ ಕೇಳಿ ಕುಡಿಕೆಲಿರೋ ಸಾಸಿವೆ ಕಾಳು ಕುಣಿದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕೆಲಿರೋ ಸಾಸಿವೆ ಕಾಳು ಕುಣಿದಾಡೋ ಸುದ್ದಿ ಕೇಳಿ ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋಗುತ್ತಿತ್ತು. ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋದ ಸುದ್ದಿ ಕೇಳಿ ಅಂದ ಕಾರಣ ಬೆಳ್ಳುಳ್ಳಿ ಚೆಲ್ಲಾಡುತ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಅಂದಗರನ ಬೆಳ್ಳುಳ್ಳಿ ಚೆಲ್ಲಾಡೋ ಸುದ್ದಿ ಕೇಳಿ ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು. ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡೋ ಸುದ್ದಿ ಕೇಳಿ ಚಿಪ್ಪನಾಗಿ ರೊಕ್ಕೊಬ್ಬರಿ ಚೂರು ಜಿಗಿದಾಡ್ತಿತ್ತು. ತಕ್ಕಡ ತಕ್ಕಡ ತಾಳತ್ತ ಹಾಯ್ ತಕ್ಕಡ ತಕ್ಕಡ ತಾಳತ್ತ ತಾಳಮೇಳ ಹಾಕುತ್ತ ಚಿಪ್ಪನಾಗಿರೋ ಕೊಬ್ಬರಿ ಚೂರು ಜಿಗದಾಡೋ ಸುದ್ದಿ ಕೇಳಿ ಕೊಟ್ಟಿಗೆಲಿದ್ದ ಕೊಂಬಿನ ಟಗರು ಒದ್ದಾಡ್ತಿತ್ತು. ಕೊಟ್ಟಿಗೆಲಿದ್ದ ಕೊಂಬಿನ ಟಗರು ಒದ್ದಾಡೋ ಸುದ್ದಿ ಕೇಳಿ ಮೂಲೆಯಲ್ಲಿದ್ದ ಕುಡುಗೋಲು ಮಸದಾಡ್ತಿತ್ತು. ತಕ್ಕಡ ತಕ್ಕಡ ತಾಳತ್ತ ತಕ್ಕಡ ತಕ್ಕಡ ತಾಳತ್ತ ತಾಳಮೇಳ ಹಾಕುತ್ತ ಲಿದ್ದ ಕುಡುಗೋಲು ಮಸದಾಡು ಸುದ್ದಿ ಕೇಳಿ ಹಾಸುಗಲ್ಲು ಗುಂಡು ಕಲ್ಲು ಗುದ್ದಾಡ್ತಿತ್ತು. ಹಾಸುಗಲ್ಲು ಗುಂಡು ಕಲ್ಲು ಗುದ್ದಾಡ ಸುದ್ದಿ ಕೇಳಿ ಮಡಿಕೆಯೊಳಗೆ ಮಸಾಲೆ ಕಮ್ಮಂತಿತ್ತು. ತಕ್ಕಡ ತಕ್ಕಡ ತಾಳತ್ತ ಹಾಯ್ ತಕ್ಕಡ ತಕ್ಕಡ ತಾಳತ್ತ ತಾಳಮೇಳ ಹಾಕುತ್ತ ಮಡಕೆಯೊಳಗೆ ಮಸಾಲೆ ಕಮ್ಮನ್ನು ಸುದ್ದಿ ಕೇಳಿ ಇದ್ದ ಬದ್ದ ನೆಂಟ್ರೆಲ್ಲ ಊಟಕ್ ಬಂದಿದ್ರು. ಇದ್ದ ಬದ್ದ ನೆಂಟ್ರೆಲ್ಲ ಊಟಕ್ ಬಂದ ಸುದ್ದಿ ಕೇಳಿ ಅತ್ತೆ ಸೊಸೆ ಗಂಡ ಹೆಂಡತಿ ಗುದ್ದಾಡ್ತಿದ್ರು. ತಕ್ಕಡ ತಕ್ಕಡ ತಾಳತ್ತ ಹೊಯ್ ತಕ್ಕಡ ತಕ್ಕಡ ತಾಳತ್ತ ತಾಳಮೇಳ ಹಾಕುತ್ತ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯನ್ನ ಕೇಳಿ ಬಂದ್ರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಮಾರಾಟ ಧಾರಣೆಯ ವರದಿ. ಇದೀಗ ಕೊಟ್ಟೂರು ಮಾರುಕಟ್ಟೆ ಧಾರಣೆ. ಕಡಲೆಕಾಳು ಆವರೇಜ್ ಕನಿಷ್ಠ 2411 ಗರಿಷ್ಠ 4583, ಅಲಸಂದೆ ಕೌಪಿಯ 4000 ಗರಿಷ್ಠ 6562, ನೆಲಗಡಲೆ ಶೇಂಗಾ ನಾಟಿ 3869 6859, ಹುರುಳಿಕಾಳು ಓಲ್ 3209 3426, ಜೋಳ ಹೈಬ್ರಿಡ್ ಜೋಳ 1469 1469, ರಾಗಿ ಹೈಬ್ರಿಡ್ 1400 2413, ಸೂರ್ಯಕಾಂತಿ ಹೈಬ್ರಿಡ್ 4500 7072. ಇದೀಗ ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ವರದಿ. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಲ್ಗೆ ಕನಿಷ್ಠ 4349, ಗರಿಷ್ಠ 6912, ಮೆಕ್ಕೆಜೋಳ ಹಳದಿ 1796, ಗರಿಷ್ಠ 2006, ಸೂರ್ಯಕಾಂತಿ ಸೂರ್ಯಪಾನ 5791, ಗರಿಷ್ಠ 6141. ಇದೀಗ ದಾವಣಗೆರೆ ಮಾರುಕಟ್ಟೆಯ ಧಾರಣೆಯ ವರದಿ.